Yeah, this is Kanan rapper Chandan Shetty with Kalo India from Bengaluru. Come on, Bengaluru, make some noise! Thank you! Tumba khushi mate himme aagtide to be associated with this sporting event. Wonderful initiative by government. I thank everyone who gave this opportunity. All the best to athletes! Play to win! Kalo India! Kalo! The Kalo India University Games anthem. Kalo India! Kalo! Kalo India! Kalo! Kalo India! Kalo! Kalo India! Kalo! खेल का मजा ना लिया, पसीना ना बहाया, तो क्या किया और क्या जिया। खेलो इंडिया, खेलो, खेलो इंडिया। Thank you! Kalo India, Kalo! The anthem of the Kalo India University Games 2020. Dignitary leave the venue. So let's give a round of applause and thank the Honorable Vice President of India, Priya Venkaiah Naidu, for his august presence and thereby inspiring all of us. Namellaru, Aparva, Embelvana, Needy, Idu, Karakma, the Lupasitrito, Hagen. ಕರ್ನಾಟಕ ರಾಜ್ಯದ ಗಣ್ಯವ್ಯಕ್ತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರು ಸಹ ನಿರ್ಗಮಿಸಿದ್ದಾರೆ. ವಿ ವುಡ್ ಆಲ್ಸೋ ಲೈಕ್ ಟು ಎಕ್ಸ್ಪ್ರೆಸ್ ಅವರ್ ಥ್ಯಾಂಕ್ಸ್ ಟು ದಿ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ಶ್ರೀ ತಾವರ್ಚಂದ್ ಗೆಹ್ಲೋಟ್. ಬೆಂಗಳೂರು ಚಪ್ಪಾಳೆ. We are deeply honored to have had with us the towering presence of the Honorable Absolutely. Vice President of India. His presence here was a show of support for all the athletes participating in these games. Thank you very much, sir. Once again, coming back to the most important aspect of the cultural program, that as we are all aware, Karnataka is known for its rich cultural heritage, and of course now we're going to showcase the rich cultural heritage of Karnataka through folk artists. And as you all know, artists are not after money, they are after your clapping. So please put your hands together and welcome the artists who will showcase not just the cultural heritage of Karnataka but different parts of the country. Chande, Nasik dolls and Punjabi dolls. So the countdown has begun for the cultural presentations. 5, 4, 3, 2, 1. Here we go. Bring the drums up.

ಇನ್ನು ಮುಂದೆ 6:20 ಪ್ರಾಯೋಜಿತ ಕಾರ್ಯಕ್ರಮ ದಿಕ್ಸೂಚಿ, ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿ ಕಾರ್ಯಕ್ರಮ, ಪ್ರಾಯೋಜಕರು ಎಪಿಜೆ ಅಕಾಡೆಮಿ ಕೆಆರ್ಪುರಂ ಹಾಸನ, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕನ್ನಡ ಚಿತ್ರಗೀತೆಗಳು, 7:00 ಬೆಂಗಳೂರು ಕೇಂದ್ರದಿಂದ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಭಾಗವಹಿಸುತ್ತಾರೆ ಮೈಸೂರಿನ ಸಿದ್ದಾರ್ಥನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು. 8:00 ಬೆಂಗಳೂರು ಕೇಂದ್ರದಿಂದ ಮನ್ ಕಿ ಬಾತ್, ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. 9:00 ಚಿಣ್ಣರ ಸುದ್ದಿಲೋಕ, ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ವಾರ್ತಾ ಸಂಚಿಕೆ, ಪ್ರಸ್ತುತಿ ಕುಮಾರಿ. 9:30 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭೆ, ವಿದ್ವಾನ್ ದ್ವಾರಂ ಸತ್ಯನಾರಾಯಣ ಅವರಿಂದ ವಯೋಲಿನ್ ವಾದನ. ಕೇಳುವರೆ, ನಾಳೆ ಬೆಳಕಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಚಂದ್ರಶೇಖರ್ ರೊಟ್ಟಿಗವಾಡ್ ಅವರಿಂದ. ನಮ್ಮ ನಿಲಯದಿಂದ 6:20 ಸ್ತುತಿ ಮಲ್ಲಿಕ, 6:50 ರೈತರಿಗೆ ಸಲಹೆ, 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ, ತ್ಯಾಜ್ಯ ನಿಭಾಯಿಸುವ ರೀತಿ ಮನೆ ಬಾಗಿಲಿಗೆ ಸಮಗ್ರ ಮಾಹಿತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು. 7:25 ನಮ್ಮ ನಿಲಯದಿಂದ ಭಾವಗೀತೆ, 7:45 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸಮಿತಿ ಬೆಂಗಳೂರು ಇವರ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, 7:50 ಸವಿಗಾನ, 9:05 ಬೆಂಗಳೂರು ಕೇಂದ್ರದಿಂದ ಯಕ್ಷ ಸಂಪತ್ತು.